ಕಾರ್ಯಕ್ರಮಕ್ಕೂ ಮತ್ತು ಪ್ರೊಫೆಸರ್ ಚಕ್ರವರ್ತಿ ಮತ್ತು ಮಹೇಶ್ ಟಿ ಎಂಪ್ರಿ ಡೈರೆಕ್ಟರ್ ಅವ್ರಿಗೂ ನನ್ನ ಅಭಿನಂದನೆ ತಿಳಿಸುತ್ತಾ ಮತ್ತು BMRCL ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಏನು ಅಂತಂದರೆ ನಮ್ಮ ಬಾಧ್ಯತೆ ಏನು, ನಾಗರಿಕರಾಗಿ ನಮ್ಮ ಬಾಧ್ಯತೆ ಏನು, ಮೆಟ್ರೋ ಇರೋದು ನಮಗೋಸ್ಕರ, ನಮ್ಮ ಪ್ರಯಾಣಕ್ಕೋಸ್ಕರ, ಅದು ತುಂಬಾನೇ ಅಗತ್ಯವಿದ್ದು ಪ್ಲಸ್ ಈ ರಸ್ತೆಯಲ್ಲಿ ಇವಾಗ ತುಂಬಾನೇ ವೆಹಿಕಲ್ಸ್ ಆಗಲಿ ವಾಹನಗಳಾಗಿ ಬಂದಿದೆ. ಇವಾಗ ಬೆಂಗಳೂರು ನಗರಕ್ಕೆ ಆಲ್ಮೋಸ್ಟ್ ಆಲ್ ನಮಗೆ 1.4 crore ಪಾಪ್ಯುಲೇಷನ್ ಇದೆ, ಆದರೆ ವಾಹನಗಳು 1.6 ಇದೆ. ಸಾಕಾಗಲ್ಲ. ಹೌದು ಹೌದು. ಸೊ ಆ ವಿಚಾರದಲ್ಲಿ ಆ ರೋಡ್ ಅಗಲವಾಗಕ್ಕೆ ಸಾಧ್ಯತೆ ಇಲ್ಲ, ಮ್ಯಾಕ್ಸಿಮಮ್ ಕೆಪಾಸಿಟಿ ಆಗೋಗ್ಬಿಟ್ಟಿದೆ. ಅದಕ್ಕೆ ರೋಡ್ ಕ್ಯಾರಿಂಗ್ ಕೆಪಾಸಿಟಿ ನೋಡಿದಾಗ, ಸೊ ಇವಾಗ ಒಂದು ಬಸ್ಸಲ್ಲಿ ಹೋಗುವಂಥ ಜನರಿಗೆ ಕಂಪೇರ್ ಮಾಡಿಕೊಂಡ್ರೆ, ಒಂದು ರೈಲಲ್ಲಿ ಹೋಗೋ ಜನರು ಸ್ವಿಫ್ಟ್ ಮೂಮೆಂಟು ಮತ್ತು ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ ಮೆಟ್ರೋ ತುಂಬ ಅವಶ್ಯಕತೆ ಇದೆ. ಆ್ಯಂಡ್ ಬೆಂಗಳೂರು ಬಂದು 1,000,000+ ಸಿಟಿ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಇವಾಗ 12 ಮೆಟ್ರೋ ಸಿಟೀಸ್ ಇದ್ದಾವೆ. ಸೊ 12 ನಗರಗಳು ಮೆಟ್ರೋಗಳನ್ನು ಅಳವಡಿಸಿಕೊಂಡಿದೆ. ಮತ್ತು ಭಾರತದಲ್ಲಿ ನಮ್ಮದು ಬೆಂಗಳೂರು, ನಮ್ಮ ಮೆಟ್ರೋ ಬಂದು 2nd ಸ್ಥಾನದಲ್ಲಿದೆ. ಒಂದು ನಂಬರ್ ಆಫ್ ಮೆಟ್ರೋ ಲೈನ್ ಕನೆಕ್ಟಿವಿಟಿ, ದಟ್ ಈಸ್ ಅಂದರೆ 98 kilometers ನಮ್ಮದು ಮೆಟ್ರೋ ಲೈನ್ ಇದೆ ಸರ್. ಮತ್ತು ನಂಬರ್ ಆಫ್ ಪ್ಯಾಸೆಂಜರ್ಸ್ ಕಂಪೇರ್ ಮಾಡಿಕೊಂಡ್ರೆ ಡೆಲ್ಲಿ ಪ್ರಥಮ ಸ್ಥಾನದಲ್ಲಿದೆ, ಅಗ್ರಜ ಸ್ಥಾನದಲ್ಲಿ. ಯಾಕಂದರೆ ಅದರದ್ದು ಸ್ಥಾಪನೆ ಮತ್ತು ಇಂಪ್ಲಿಮೆಂಟೇಷನು ತುಂಬಾ ಬೇಗವಾಗಿತ್ತು. ಕೆಲವು ಕಾರಣಾಂತರಗಳಿಂದ ಬೆಂಗಳೂರು ಸ್ವಲ್ಪ ಹಿಂದುಳಿದು, ಬಟ್ ಪಾಪ್ಯುಲೇಷನ್ ಕಂಪೇರ್ ಮಾಡಿಕೊಂಡು ನಮ್ಮ ನಗರ ಸಾರಿಗೆಗೆ ಬೇಕಾಗಿರೋ ಅತ್ಯಂತ ಮೂಲವಾದ ಮತ್ತು ಸುಗಮವಾದ ಪ್ರಯಾಣ ನೋಡಿದ್ರೆ ನಮ್ಮ ಬೆಂಗಳೂರು ನಮ್ಮ ಮೆಟ್ರೋ ವ್ಯವಸ್ಥೆ. ಆ ವಿಚಾರದಲ್ಲಿ ಪ್ರತಿನಿತ್ಯ 10.38 1,03,000 ಜನ ಡೈಲಿ ಟ್ರಾವೆಲ್ ಮಾಡ್ತಾರೆ. ಅಂದ್ರೆ ನಮ್ಮ ದಿಲ್ಲಿ ಮೆಟ್ರೋ ಸ್ಥಾಪನೆ ಆಗೋ ಸಮಯದಲ್ಲಿ ನಮ್ಮ ಬೆಂಗಳೂರು ಮೆಟ್ರೋನು ಕೂಡ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ವಿಚಾರ ಅವಾಗೆ ಬಂತು. ಅಂದ್ರೆ ನಮ್ಮ ಮಹಾಜನತೆ, ಮಹಾಜನಗಳು, ನಮ್ಮ ರಾಜಕೀಯ ಧುರೀಣರು ಮುತ್ಸದ್ದಿ ತೋರಿಸಿ ಬೆಂಗಳೂರಲ್ಲಿ ಆದಷ್ಟು ಶೀಘ್ರವಾಗಿ ಮಾಡಬೇಕಂತ ಎರಡನೇ ಬಾರಿಗೆ ಎರಡನೇ ಒಂದು ಮೆಟ್ರೋ ನಮ್ಮ ದೇಶದಲ್ಲಿ ಬೆಂಗಳೂರಲ್ಲಿ ಆಯ್ತು. ಹೌದು ಸರ್, ಹೌದು, ನೀವು ಹೇಳಿರೋ ವಿಚಾರ ಸತ್ಯ. ಅದು ಮುಂಚೆನೆ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಕೇಂದ್ರ ಮತ್ತು ರಾಜ್ಯ ಪೊಲಿಟಿಕಲ್ ವಿಲ್ಲು ತುಂಬ ಇಂಪಾರ್ಟೆಂಟ್ ಇರುತ್ತೆ, ಕೋಆರ್ಡಿನೇಷನ್ ತುಂಬ ಇರುತ್ತೆ. ಇದು BMRCL ಅನ್ನೋದು ಒಂದು ಸಂಸ್ಥೆ ಸರ್. ಇದು 50% ಓನರ್ಶಿಪ್ ಬೈ ಕೇಂದ್ರ ಸರ್ಕಾರ ಮತ್ತು 50% ಓನರ್ಶಿಪ್ ಬೈ ರಾಜ್ಯ ಸರ್ಕಾರ ಇರೋದು. ಇದು ಕೈಂಡ್ ಆಫ್ ಎ ಜಾಯಿಂಟ್ ವೆಂಚರ್ ಅಲ್ಲಿ ನಡೀತಾ ಇರೋದು ಸರ್. ಮತ್ತು ಇದು ಇಟ್ ಈಸ್ ಆಲ್ಸೋ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನೇಷನ್ ಬಿಲ್ಡಿಂಗ್. ಆ ವಿಚಾರದಲ್ಲಿ ಇದು ತುಂಬ ಅತ್ಯಂತ ಪ್ರಾಮುಖ್ಯ ಮತ್ತು ತುಂಬಾ ಇಂಪಾರ್ಟೆಂಟ್ ಬಾಟಲ್ ನೆಕ್ ಅಂತ ಹೇಳ್ಬೋದು ಸರ್, ಈ ಟ್ರಾನ್ಸ್ಪೋರ್ಟ್ ಅಥವಾ ಸಾರಿಗೆ ವ್ಯವಸ್ಥೆಯಲ್ಲಿ. ಓಕೆ, ತುಂಬ ಸಂತೋಷ ಸರ್. ಈಗ ನಮ್ಮ ಮೆಟ್ರೋನ ಹಗಲಿಡಿತ ಮತ್ತು ರಾತ್ರಿ ಹಿಡಿತ ನಮ್ಮ ಜನ ನಾವು ನಂಬ್ಕೊಂಡಿದ್ದೇವೆ. ಸಾಕಷ್ಟು ಜನ ಇವತ್ತು ಮೂಲ ಸೌಕರ್ಯ ಅದರಲ್ಲಿ ಸಾರಿಗೆಗಾಗಿ ನಾವು ಮೆಟ್ರೋನೇ ಅವಲಂಬಿಸ್ಕೊಂಡಿದ್ದೇವೆ. ಹೀಗಾಗಿ ಸಹಜ ಅಲ್ಲ, ಈಗ ಪರಿಸರದಲ್ಲಿ ಸಾಕಷ್ಟು ಕೆಲವೊಂದು ಸಾರಿ ಮಳೆ ಬರ್ತದೆ, ಕೆಲವೊಂದು ಸಾರಿ ಬಿಸಿಲು ಬರ್ತದೆ, ಚಳಿ ಬರ್ತದೆ. ಹೀಗಾಗದಾಗ ಬೆಂಗಳೂರಲ್ಲಿ ಯಾವಾಗಲೂ ದೊಡ್ಡ ಮಳೆ ಬರ್ತದೆ ಅಂತ ಅಲ್ಲಿ ನಿಲ್ತದೆ, ಇಲ್ಲಿ ನಿಲ್ತದೆ, ಆ ಕಡೆ ನೀರು ನಿಗ್ಗಿದೆ ಅಂತ ಹೇಳ್ತಾನೆ ಇರ್ತಾರೆ. ಈಗ ಮೆಟ್ರೋ ಒಂದು ತೀರಾ ಒಂದು ದೊಡ್ಡ ಪ್ರಮಾಣದ ಯೋಜನೆ. ಇದು ಬೆಂಗಳೂರು ಸಕ್ರಿಯವಾಗಿ ಸಂಪೂರ್ಣವಾಗಿ ಈ ಬೆಂಗಳೂರು ಹಂತ ಹಂತವಾಗಿ ಮೆಟ್ರೋನೇ ಬೇಕು ಅಂತ ಎಲ್ಲ ಕಡೆ ಆಗ್ತಾ ಇದೆ, ಮೆಟ್ರೋನು ಬರ್ತಾ ಇದೆ. ಹೀಗಾಗಿ ತೀವ್ರ ಮಳೆ ಆಯ್ತಪ್ಪ ಮತ್ತು ಜನಸಂಖ್ಯೆಗೆ ಇಲ್ಲಿ ಪ್ರಯಾಣ ಮಾಡೋರಿಗೆ ಏನಾದ್ರು ತೊಂದರೆಯೂ ಆಗ್ಬೋದು. ಹಾಗಾಗಿ ತೀವ್ರ ಮಳೆ ಸಂಬಂಧ ಬಂದಾಗ, ತೀವ್ರ ಮಳೆ ಉಂಟಾದಾಗ ನಮ್ಮ ಜನಕ್ಕೆ ಯಾವ ರೀತಿ ತೊಂದರೆ ಆಗಬಾರ್ದು ಅಂತ ತಾವು ಕೂಡ ಮೆಟ್ರೋ ನಿಗಮದ ವತಿಯಿಂದ, ನಮ್ಮ ಮೆಟ್ರೋ ವತಿಯಿಂದ ಎಲ್ಲ ವಿಭಾಗದ ಅಧಿಕಾರಿ ವರ್ಗ ಇದಕ್ಕೆ ಸೂಕ್ಷ್ಮವಾಗಿ ಸುರಕ್ಷಿತವಾದ ದಾರಿಯನ್ನು ತೋರಿಸಿರ್ಬೋದು. ಯಾವ ಥರ ಒಂದು ಸುರಕ್ಷತಾ ಕ್ರಮವನ್ನು ಅನುಸರಿಸಿರ್ಬೋದು ಸರ್? ಜಾಸ್ತಿ ಮಳೆ ಆದಾಗ ನೀವು ಸೇಫ್ ಆಗಿ ಹೆಂಗೆ ಮುಂದೆ ತಲುಪಲಿಕ್ಕೆ? ಇದು ನಾಗರಿಕ ಸಾರಿಗೆ ಸಂಸ್ಥೆ ಆ ವಿಚಾರದಲ್ಲಿ ತಿಳ್ಕೊಂಡ್ರೆ, ಇವಾಗ ಯಾವುದೇ ಒಂದು ನಾವು ಪ್ರಾಜೆಕ್ಟ್ ಮಾಡೋಕ್ಕಿಂತ ಮುಂಚೆ ಅದನ್ನ ಡಿಟೇಲ್ಡ್ DPR ಮಾಡಿರ್ತಾರೆ ಸರ್. ಸಾಧ್ಯತೆ ಬಾಧ್ಯತೆ ನೋಡಿ, ಸಾಧ್ಯತೆ ಬಾಧ್ಯತೆ ಫಸ್ಟ್ ಫೀಸಿಬಿಲಿಟಿ ನೋಡ್ತಾರೆ. ಆ ಫೀಸಿಬಿಲಿಟಿ ನೋಡಾದ್ಮೇಲೆ DPR ಮಾಡ್ತಾರೆ, ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತಾರೆ. ಸೊ ಆ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಅಲ್ಲಿ ಡಿಸೈನ್ ಇಂದ ಹಿಡಿದು ಎಷ್ಟು ಸಾಧ್ಯತೆ ಆಗುತ್ತೋ ಅಷ್ಟು ಭೂಗೋಳ ಒಳಗಡೆಯಿಂದ ಜಾಸ್ತಿ ಸಮಸ್ಯೆ ಆಗದೆ ಇದ್ದಂಗೆ ನೋಡಿಕೊಂಡು, ಮತ್ತೆ ಮೇಲೆ ಮೈದಾನ ಮಟ್ಟ ಅಂದರೆ ಗ್ರೌಂಡ್ ಲೆವೆಲ್ ಆಕ್ಟಿವಿಟೀಸ್ ನೋಡಿಕೊಂಡು ಪ್ಲಾನಿಂಗ್ ಮಾಡ್ತಾರೆ ಸರ್. ಪ್ಲಾನಿಂಗ್ ಮಾಡಾದ್ಮೇಲೆ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. 5 years minimum ಒಂದು ಪ್ರಾಜೆಕ್ಟ್ ಅಂದರೆ ಒಂದು ಫೇಸ್ ವೈಸ್ ಮಾಡ್ತಾರೆ ಪ್ರಾಜೆಕ್ಟ್.

ಅನೇಕ ಸಲ ನಿಗದಿಪಡಿಸಿದ ಪ್ರಮಾಣದ 2-3 ಪಟ್ಟು ಜಾಸ್ತಿ ಕೀಟನಾಶಕ ಮಿಶ್ರ ಮಾಡಿ ಬೆಳೆಗಳಿಗೆ ಸಿಂಪರಣೆ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಪೀಡೆ ಕೀಟ ಸಾಯೋದ್ರ ಬದಲು ಕೀಟನಾಶಕವನ್ನು ನಿಗ್ರಹಿಸುವುದನ್ನು ಕಲಿತು ಅಧಿಕ ಸಂಖ್ಯೆಯಲ್ಲಿ ವೃದ್ಧಿಯಾಗಿ ಬೆಳೆಗಳಿಗೆ ಹಾನಿಯುಂಟು ಮಾಡುತ್ತೆ. ಅಧಿಕ ಪ್ರಮಾಣದ ಕೀಟನಾಶಕವು ನಿಸರ್ಗದಲ್ಲಿರುವ ಪೀಡೆ ಕೀಟಗಳ ಶತ್ರುಗಳಾದ ಪರೋಪಜೀವಿ ಹಾಗೂ ಪರಭಕ್ಷಕ ಕೀಟಗಳನ್ನ ನಾಶಪಡಿಸಿ ಪೀಡೆ ಕೀಟ ಯಾವ ಅಡೆತಡೆ ಇಲ್ಲದೆ ವೃದ್ಧಿಯಾಗಲು ಸಹಾಯ ಮಾಡುತ್ತೆ. ವಿಷಕಾರಿ ಕೀಟನಾಶಕಗಳ ದುಷ್ಪರಿಣಾಮದ ಬಗ್ಗೆ ಜನರಲ್ಲಿ ಈಗಾಗಲೇ ಸಾಕಷ್ಟು ಜಾಗೃತಿ ಇದೆ. ಹೀಗಾಗಿ ರೈತರು ನಿಸರ್ಗಕ್ಕೆ ಹಾನಿ ತರುವಂತಹ ಕೀಟನಾಶಕಗಳ ಉಪಯೋಗವನ್ನು ತುಂಬಾ ಕಡಿಮೆ ಮಾಡಿ ನಿಸರ್ಗಕ್ಕೆ ಹೊಂದಿಕೊಂಡು ಹೋಗುವಂತಹ ಇತರೆ ವಿಧಾನಗಳಿಂದ ಪೀಡೆ ಕೀಟ ಹಾಗೂ ರೋಗಾಣುಗಳ ನಿಯಂತ್ರಣ ಮಾಡೋದನ್ನ ಜೈವಿಕ ನಿಯಂತ್ರಣ ಪದ್ಧತಿ ಅಂತ ಕರೀತಾರೆ. ಈ ವಿಧಾನವು ಸಮಗ್ರ ಹತೋಟಿ ಕ್ರಮದ ಒಂದು ಭಾಗವಾಗಿದೆ. ಇದೊಂದೇ ವಿಧಾನದಿಂದ ಪೀಡೆ ಕೀಟಗಳನ್ನ ಹಾಗೂ ರೋಗಾಣುಗಳನ್ನ ನಿಯಂತ್ರಿಸೋದು ಅಸಾಧ್ಯ. ನಿಸರ್ಗ ಯಾವ ರೀತಿ ಇಲಿಗೆ ಬೆಕ್ಕು, ಕಪ್ಪೆಗೆ ಹಾವು, ಹಾವಿಗೆ ಮುಂಗುಸಿ, ಮುಂಗುಸಿಗೆ ಹುಲಿ ಅಥವಾ ಸಿಂಹ ವೈರಿಯಾಗಿದೆಯೋ ಅದೇ ರೀತಿ ಪೀಡೆ ಕೀಟಗಳಿಗೆ ಅವುಗಳದೇ ಆದ ವೈರಿಗಳಿದೆ. ಅವುಗಳಲ್ಲಿ ಪ್ರಮುಖವಾದವು ಪರಾವಲಂಬಿ ಜೀವಿ, ಪರಭಕ್ಷಕ ಜೀವಿ ಹಾಗೂ ಕೀಟಗಳಿಗೆ ರೋಗ ತರುವ ರೋಗಾಣುಗಳು. ಪರಾವಲಂಬಿ ಕೀಟ ಅಂದರೆ ಪ್ಯಾರಸೈಟ್. ಕೀಟದ ಜೀವನದಲ್ಲಿ ಮೊಟ್ಟೆ, ಮರಿ, ಕೋಶ ಹಾಗೂ ಪ್ರೌಢ ಕೀಟ ಎಂಬ 4 ಹಂತಗಳಿದೆ. ಈ 4 ಹಂತಗಳಲ್ಲಿ ಮೊಟ್ಟೆ ಹಾಗೂ ಕೋಶಾವಸ್ಥೆಯಲ್ಲಿ ಕೀಟ ಆಹಾರ ಸೇವನೆ ಮಾಡೋದಿಲ್ಲ. ಮರಿ ಹಾಗೂ ಪ್ರೌಢ ಕೀಟಾವಸ್ಥೆಯಲ್ಲಿ ಬೆಳೆಗಳ ಭಾಗಗಳನ್ನ ತಿಂದು ನಷ್ಟ ಉಂಟು ಮಾಡುತ್ತೆ. ಪರಾವಲಂಬಿ ಕೀಟಗಳು 4 ಹಂತದಲ್ಲಿ ಇರುತ್ತೆ: ಮೊಟ್ಟೆ ಪರಾವಲಂಬಿ, ಮರಿ ಪರಾವಲಂಬಿ, ಕೋಶಾವಸ್ಥೆಯ ಪರಾವಲಂಬಿ ಹಾಗೂ ಪ್ರೌಢ ಕೀಟದ ಪರಾವಲಂಬಿ ಅಂತ. ಮೊಟ್ಟೆ ಪರಾವಲಂಬಿ ಇತರೆ ಕೀಟದ ಮೊಟ್ಟೆಯಲ್ಲಿ ತಮ್ಮ ಜೀವನ ಸಂಪೂರ್ಣಗೊಳಿಸುತ್ತೆ. ಪರಾವಲಂಬಿ ಪೀಡಿತ ಪೀಡೆ ಕೀಟದ ಮೊಟ್ಟೆಯಿಂದ ಈ ಮೊಟ್ಟೆಯ ಮರಿ ಬೆಳೆಯದೆ ಪರಾವಲಂಬಿ ಕೀಟದ ಮರಿ ಬೆಳೆದು ಪೀಡ ಕೀಟದ ಮರಿ ಬೆಳೆಯದಂತೆ ಮಾಡುತ್ತೆ. ಇವುಗಳಲ್ಲಿ ಪ್ರಮುಖವಾದವುಗಳಂದರೆ ಟ್ರೈಕೋಗ್ರಾಮಾ ಮೊಟ್ಟೆ ಜೀವಿ ಹಾಗೂ ಟೆಲಿನೋಮಸ್ ಮೊಟ್ಟೆ ಜೀವಿ. ಮರಿ ಹಂತದ ಪರಾವಲಂಬಿ ಜೀವಿಗಳು ಕೀಟದ ಮರಿ ಹಂತದಲ್ಲಿ ಅವುಗಳ ದೇಹದೊಳಗೆ ಅಥವಾ ದೇಹಕ್ಕೆ ಅಂಟಿಕೊಂಡು ಬೆಳೆಯುತ್ತವೆ. ಮರಿಯ ರಕ್ತವನ್ನು ಕುಡಿದು ಬೆಳೆಯುವ ಈ ಜೀವಿಗಳು ಪೂರ್ತಿ ಬೆಳೆದಾದ್ಮೇಲೆ ಮರಿಯನ್ನ ಸಾಯಿಸುತ್ತೆ. ತಾವು ಬೆಳೆಯುವವರೆಗೆ ಮರಿಯ ಅವಶ್ಯಕತೆ ಇರೋದ್ರಿಂದ ಈ ಮರಿ ಪರಾವಲಂಬಿ ಜೀವಿಗಳು ಪೀಡೆ ಕೀಟದ ಮರಿಗಳನ್ನ ತಕ್ಷಣ ಸಾಯಿಸೋದಿಲ್ಲ. ಆದ್ರಿಂದ ಪೀಡೆ ಕೀಟದ ಮರಿಹುಳು ಬೆಳೆಗೆ ಹಾನಿಯುಂಟು ಮಾಡುತ್ತೆ. ಇವುಗಳಲ್ಲಿ ತುಂಬಾ ಜಾತಿಗಳಿದೆ. ಪ್ರಮುಖವಾದವು ಅಂದರೆ ಬ್ರೆಕಾನ್, ಕೊಟೇಸಿಯಾ, ಅಪೆಂಟಿಲಿಸ್ ಇತ್ಯಾದಿ. ಕೋಶಾವಸ್ಥೆಯ ಪರಾವಲಂಬಿ ಜೀವಿಗಳು ಪೀಡೆ ಕೀಟದ ಕೋಶಾವಸ್ಥೆಯ ಹಂತದಲ್ಲಿ ಕೋಶದ ಒಳಗೆ ಬೆಳೆದು ಕೋಶವನ್ನ ನಾಶಪಡಿಸುತ್ತೆ. ಇವುಗಳಲ್ಲಿ ಪ್ರಮುಖವಾದವುಗಳು ಪ್ಲಾಟಿಗೆಸ್ಟರ್, ಎಲಾಸ್ಮಸ್, ಬ್ರಾಚಿಮೆರಿಯಾ, ಟ್ರೈಕೋಸ್ಟೈಲಸ್ ಹಾಗೂ ಟೆಟ್ರಾಸ್ಟಿಕಸ್. ಇದೇ ರೀತಿ ಪ್ರೌಢ ಕೀಟಗಳ ಪರಾವಲಂಬಿ ಜೀವಿಗಳು ಪೀಡೆ ಕೀಟದ ಪ್ರೌಢಾವಸ್ಥೆಯಲ್ಲಿ ದೇಹದೊಳಗೆ ಸೇರಿ ಅಥವಾ ದೇಹಕ್ಕೆ ಅಂಟಿಕೊಂಡು ರಕ್ತ ಹೀರಿ ಸಾಯಿಸುತ್ತವೆ. ಪರಾವಲಂಬಿ ಜೀವಿಗಳು ಆಸರೆ ಕೀಟವನ್ನು ತಕ್ಷಣ ಸಾಯಿಸೋದಿಲ್ಲ. ಅವುಗಳ ಜೊತೆಗೆ ಬೆಳೆದು ತಾವು ಪೂರ್ತಿ ಬೆಳೆದ ಮೇಲೆ ಆಸರೆ ಕೀಟಗಳನ್ನ ಸಾಯಿಸುತ್ತವೆ. ಪರಭಕ್ಷಕ ಕೀಟಗಳು ತಮ್ಮ ವೈರಿ ಕೀಟವನ್ನು ತಕ್ಷಣ ಸಾಯಿಸಿ ತಿನ್ನುತ್ತೆ. ಇಂತಹ ಕೀಟಗಳು ವೈರಿ ಕೀಟಗಳನ್ನು ಬೇಟೆಯಾಡಲು ಸೂಕ್ತವಾದ ಅಂಗಾಂಗಗಳನ್ನು ಹೊಂದಿರುತ್ತೆ. ಇವುಗಳು ಕೂಡ ಮೊಟ್ಟೆ, ಮರಿ, ಕೋಶ ಮತ್ತು ಪ್ರೌಢ ಕೀಟಾವಸ್ಥೆಯ ಹಂತದಲ್ಲಿ ವೈರಿ ಕೀಟಗಳನ್ನ ಭಕ್ಷಿಸುತ್ತೆ. ಪರಭಕ್ಷಕ ಜೀವಿಗಳು ಕೀಟ ಹಾನಿ ಮಾಡದಂತೆ ತಕ್ಷಣ ಸಾಯಿಸೋದ್ರಿಂದ ಪರಾವಲಂಬಿ ಕೀಟಗಳಿಗಿಂತ ಉತ್ತಮ. ಇವುಗಳಲ್ಲಿ ಪ್ರಮುಖವಾದವುಗಳು ಅಂದರೆ ಕ್ರೈಸೋಪರ್ಲಾ ಗುಲಗಂಜಿ ದುಂಬಿಗಳು, ಸಿರಿಟೋರೈನಸ್ ಇತ್ಯಾದಿ. ಕೀಟ ರೋಗಾಣುಗಳು ಕೇವಲ ಕೀಟಗಳಿಗೆ ಮಾತ್ರ ತಗಲುತ್ತೆ. ಆದರೆ ಈ ರೋಗಾಣುಗಳು ಬೆಳೆಯಲು ವಿಶೇಷ ವಾತಾವರಣ ಬೇಕು. ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಇದ್ದು ಮೋಡ ಕವಿದ ವಾತಾವರಣ ಇದ್ರೆ ಈ ರೋಗಾಣುಗಳು ವೃದ್ಧಿಯಾಗಲು ಬಹಳ ಅನುಕೂಲವಾಗಿರುತ್ತೆ. ಈ ರೋಗಾಣುಗಳಲ್ಲಿ ಶಿಲೀಂಧ್ರ, ದುಂಡಾನು, ನಂಜು ಎಂಬ ಬೇರೆ ಬೇರೆ ಬಗೆಗಳಿವೆ. ನಂಜು ರೋಗಾಣುಗಳು ಪ್ರತಿಯೊಂದು ಕೀಟಕ್ಕೆ ತಗಲೋದಿಲ್ಲ. ಅಂದರೆ ಒಂದೇ ಜಾತಿಯ ಕೀಟಕ್ಕೆ ತಗಲುವ ವೈರಸ್ ಬೇರೆ ಜಾತಿಯ ಕೀಟಕ್ಕೆ ತಗಲೋದಿಲ್ಲ. ಮೆಟರೈಸಿಯಂ, ನ್ಯೂಮಾರಿಯಾ ಶಿಲೀಂಧ್ರದಲ್ಲಿ ಪ್ರಮುಖವಾದವುಗಳು. ನ್ಯೂಕ್ಲಿಯರ್ ಪಾಲಿಹೆಡ್ರೋಸಿಸ್ ವೈರಸ್ ರೋಗಾಣುಗಳು ಹೆಲಿಕೋವರ್ಪಾ,